ಇದರ ಒಂದು ಪೋಷಕಾಂಶಗಳಲ್ಲಿ ಹೀರಿಕೊಳ್ಳುವಂತ ಕ್ಷಮತೆ ಬಹಳ ಕಡಿಮೆ ಇರುತ್ತದೆ. ಅಂದ್ರೆ ಒಂದು ನಿರ್ದಿಷ್ಟವಾದಂತ ಜಾಗದಲ್ಲಿಯೇ ಇದು ಪೋಷಕಾಂಶಗಳನ್ನ ಹೀರ್ಕೊಳ್ಬೇಕಾಗತ್ತೆ. ಅದರಿಂದ ನ್ಯೂನತೆಗಳನ್ನ ನಾವು ಕಾಣಬಹುದು, ಅದು ಪೋಷಕಾಂಶಗಳ ನ್ಯೂನತೆಗಳನ್ನ ಕಾಣಬಹುದು. ಮತ್ತೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನು ಅಡಿಕೆ ಮರಗಳಿಗೆ ಒದಗಿಸಿದ್ರೆ ಪೋಷಕಾಂಶಗಳ ನ್ಯೂನತೆ ಏನಿದೆ ಅದನ್ನ ಅಡಿಕೆ ಮರದ ಬೆಳವಣಿಗೆ ಮತ್ತು ಇಳುವರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಏನಿರುತ್ತದೆ ಅದನ್ನ ನಾವು ಸರಿಪಡಿಸಿಕೊಳ್ಳಿಕ್ಕೆ ಆಗ್ತದೆ. ಸರಿ, ಹಾಗೆ ಇದರನ್ನ ನೋಡಿದಾದ್ರೆ ಹಸಿ ಕಾಯಿ ಉದುರುವಿಕೆ ಕೂಡ ಒಂದು ಈ ಪೋಷಕಾಂಶದ ನ್ಯೂನತೆಯಿಂದ ಆಗುವಂತ ಒಂದು ಸಮಸ್ಯೆ ಕೂಡ ಹೌದು. ಸಾಮಾನ್ಯವಾಗಿ ಹಸಿ ಕಾಯಿ ಉದುರುವುದನ್ನು ಬೇರೆ ಬೇರೆ ಹಂತಗಳಲ್ಲಿ ಕಾಣಬಹುದು. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಅಂದ್ರೆ ಚಳಿಗಾಲ ಕಳೆದ ನಂತರ ಏಪ್ರಿಲ್ ಮೇ ತಿಂಗಳಲ್ಲಿ ಹಿಡಿದು ಮಳೆಗಾಲದವರೆಗೂ ಕೂಡ ಈ ಒಂದು ಕಾಯಿ ಉದುರುವಿಕೆಯನ್ನ ನಾವು ಕಾಣಲಿಕ್ಕೆ ಆಗ್ತದೆ. ಈ ಹಸಿ ಕಾಯಿ ಉದುರುವಿಕೆಗಳನ್ನ ಏನೇನ್ ಕಾರಣಗಳಂತ ಕಂಡುಕೊಂಡ್ರೆ ನಮಗೆ ಮೊದಲನೇದಾಗಿ ಗೋಚರಿಸುವಂತದ್ದು ಈ ವಾತಾವರಣದಲ್ಲಿ ಆಗುವಂತ ಹಠಾತ್ ಬೆಳವಣಿಗೆಗಳು. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ತಾಪಮಾನ ಏನಿದೆ ಅದು 38 ಡಿಗ್ರಿಗಿಂತ ಅಧಿಕವಾಗಿರುವಂತದ್ದು, ಹಾಗೆ ಇನ್ನೊಂದು ಈ ಮೋಡ ಕವಿದಂತ ವಾತಾವರಣ ಇರುವಂತದ್ದು, ಇವೆಲ್ಲವೂ ಈ ಒಂದು ವಾತಾವರಣ ಬದಲಾವಣೆ ಆದಾಗ ಕಾಯಿ ಉದುರುವಂತ ಲಕ್ಷಣಗಳನ್ನ ನಾವು ಕಾಣ್ತೇವೆ. ಹಾಗೆ ಬೇಸಿಗೆಯಲ್ಲಿ ಈ ಮಣ್ಣಿನಲ್ಲಿ ನಿರ್ದಿಷ್ಟ ಪ್ರಮಾಣವಾದಂತ ತೇವಾಂಶ ಕಾಯ್ದುಕೊಳ್ಳದೆ ಇರುವಂತ ಸ್ಥಿತಿ ನಿರ್ಮಾಣವಾದಾಗ ಈ ಒಂದು ಕಾಯಿ ಉದುರುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ. ಹಾಗೆ ಇನ್ನೊಂದು ಅಂತ ಅಂದ್ರೆ ನೀರು ಹೆಚ್ಚು ಕಾಲ ಬಿಡದೆ ಒಮ್ಮೆಲೆ ಹೆಚ್ಚು ತೇವಾಂಶವನ್ನು ಕೊಡುವಂತದ್ದು ಕೂಡ ಅಡಿಕೆ ಕಾಯಿ ಉದುರಲಿಕ್ಕೆ ಕಾರಣ ಆಗ್ತದೆ. ಇನ್ನೊಂದು ನಾನು ಪೋಷಕಾಂಶಗಳ ನ್ಯೂನತೆ ಹೇಳ್ತಾ ಇದ್ದೆ, ಹಾಗೆ ಹಸಿ ಕಾಯಿ ಉದುರುವಿಕೆ ಕಾರಣ ಅದರಲ್ಲೂ ಒಂದು ಕೂಡ ಒಂದು. ಹಾಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಅತ್ಯಗತ್ಯ. ಇವತ್ತಿನ ದಿನಗಳಲ್ಲಿ ರೈತರು ಇದನ್ನ ಪಾಲಿಸ್ತಾ ಇಲ್ಲ. ಸಮಗ್ರ ಪೋಷಕಾಂಶ ಅದರಲ್ಲೂ ಮುಖ್ಯವಾಗಿ ಈ ಪೊಟ್ಯಾಶ್ ಪೋಷಕಾಂಶವಾದ ನಿರ್ವಹಣೆ ಈ ಭಾಗದಲ್ಲಿ ಆಗಿರ್ಬೋದು, ಕರಾವಳಿ ಭಾಗದಾಗಲಿ ಆಗಿರ್ಬೋದು, ಅಥವಾ ಅಡಿಕೆ ಹೆಚ್ಚು ಬೆಳೆಯುವಂತ ಭಾಗದಲ್ಲಿ ನಾವು ನೋಡಿದಾಗ ಈ ಪೊಟ್ಯಾಶ್ ಪೋಷಕಾಂಶವನ್ನು ನಿರ್ವಹಿಸುತ್ತಿರುವಂತ ರೈತರು ಬಹಳ ಕಡಿಮೆ ಇರುವಂತದ್ದು ಕಂಡುಬರುತ್ತದೆ. ಸೊ ಅದನ್ನ ನಾವು ಸರಿಪಡಿಸಿಕೊಳ್ಬೇಕಾಗ್ತದೆ. ಮತ್ತು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಪೋಷಕಾಂಶಗಳನ್ನು ಒದಗಿಸುವುದು ಬಹಳ ಒಳ್ಳೆಯದು. ಅಂದ್ರೆ ನಾವು ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳು ಇದೆ, ಎಷ್ಟು ಪ್ರಮಾಣ ಕಡಿಮೆ ಇದೆ, ಅಷ್ಟನ್ನೇ ನಾವು ಒದಗಿಸಿದಾಗ ನಮಗೆ ಖರ್ಚು ಕೂಡ ಕಡಿಮೆ ಆಗ್ತದೆ, ಮತ್ತೆ ಏನು ಪೋಷಕಾಂಶಗಳ ನ್ಯೂನತೆ ಅದನ್ನು ಮಾತ್ರ ಒದಗಿಸಲಿಕ್ಕೆ ಅನುಕೂಲವಾಗ್ತದೆ. ಹಾಗೆ ಶಿಫಾರಸು ಪ್ರಮಾಣದಲ್ಲಿ ಅಡಿಕೆ ಮರಗಳಿಗೆ ಪೋಷಕಾಂಶಗಳನ್ನು ಒದಗಿಸಿಕ್ಕಿಂತ ಮುಂಚಿತವಾಗಿ ಮಣ್ಣಿನ ರಸಸಾರವನ್ನು ಸಹ ಸರಿಪಡಿಸಿಕೊಳ್ಬೇಕಾಗ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ಅಡಿಕೆ ಬೆಳೆಯುವಂತ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಹುಳಿ ಮಣ್ಣಾಗಿರುತ್ತದೆ. ಸೊ ಹುಳಿ ಮಣ್ಣಾಗಿರುವುದರಿಂದ ಸುಣ್ಣವನ್ನು ಒದಗಿಸಿ 15 ದಿವಸ ನಿರ್ದಿಷ್ಟ ಪ್ರಮಾಣ, ಇಲ್ಲ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇಷ್ಟು ಪ್ರಮಾಣದ ಸುಣ್ಣವನ್ನು ಬಳಸಿ ಅಂತ ಹೇಳಿರ್ತಾರೆ. ಇಲ್ಲ ಅಂತ ಅಂದ್ರೆ ಸಾಮಾನ್ಯವಾಗಿ 1/4 ಕೆಜಿಯಷ್ಟು ಸುಣ್ಣವನ್ನು ಪ್ರತಿ ಮರಕ್ಕೆ ನಾವು ಒದಗಿಸಿ 15 ದಿವಸದ ನಂತರ ನಾವು ಪೋಷಕಾಂಶಗಳನ್ನ ನೀಡಬೇಕಾಗ್ತದೆ. ಈಗ ಪೋಷಕಾಂಶಗಳನ್ನ ಕೊಡುವಂತ ಸಮಯವನ್ನ ನಾವು ನೋಡೋದಾದ್ರೆ ಮಳೆಗಾಲ ಪ್ರಾರಂಭವಾದಕ್ಕಿಂತ ಮುಂಚಿತವಾಗಿ ಮೇ ಜೂನ್ ತಿಂಗಳಾಗಿರ್ಬೋದು, ಹಾಗೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಾಗಿರ್ಬೋದು, ಎರಡು ಕಂತುಗಳಲ್ಲಿ ಏನು ಶಿಫಾರಸು ಪ್ರಮಾಣದ ರಸಗೊಬ್ಬರಗಳೇನಿದೆ ಅದನ್ನ ಎರಡು ಕಂತಾಗಿ ವಿಭಜನೆ ಮಾಡಿಕೊಂಡು ಅದನ್ನ ಕೊಡುವಂತದ್ದು ಬಹಳ ಒಳ್ಳೆಯದು. ಯಾಕಂದ್ರೆ ಈ ರೀತಿ ಕೊಡುವುದರಿಂದ ಪೋಷಕಾಂಶಗಳು ಪೋಲಾಗುವಂತ ಸಾಧ್ಯತೆ ಏನಿದೆ ಅದು ಕಡಿಮೆ ಆಗ್ತದೆ. ಹಾಗೆ ಪೊಟ್ಯಾಶ್ ಪೋಷಕಾಂಶ ಮಣ್ಣಿನಲ್ಲಿ ಕೊರತೆ ಇದ್ದಾಗ ಹಸಿಕಾಯಿ ಉದುರುವುದು ಪ್ರಮಾಣ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಬಹುದು. ಇದನ್ನ ನಾನು ಮುಂಚೆ ಕೂಡ ಹೇಳಿದ್ದೆ. ಹಾಗಾಗಿ ಶಿಫಾರಸು ಮಾಡಿದಿರುವಂತ 300 ಗ್ರಾಂ ಪೊಟ್ಯಾಶ್ ಅನ್ನ ನಾವು ಒದಗಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ ಸುಣ್ಣವನ್ನು ಕೊಟ್ಟು ಆ ನಂತರ ಈ ಪೋಷಕಾಂಶವನ್ನು ಕೊಡುವುದು ಒಳ್ಳೆಯದು. ಇದಷ್ಟು ಬೇಸಿಗೆ ಕಾಲದಲ್ಲಿ ಆಗುವಂತ ಕಾಯಿ ಉದುರುವಿಕೆ. ಆದ್ರೆ ಮಳೆಗಾಲದಲ್ಲಿ ಅಡಿಕೆಯಲ್ಲಿ ಕೊಳೆ ರೋಗದಿಂದ ಹಸಿ ಕಾಯಿ ಉದುರುವುದನ್ನು ನಾವು ಕಾಣಬಹುದು. ಹಾಗೆ ಮಳೆಗಾಳಿಯ ರಭಸಕ್ಕೆ ಹಸಿ ಕಾಯಿ ಉದುರುವುದು ಸಹ ಸಾಮಾನ್ಯವಾಗಿರುತ್ತದೆ. ಹೀಗೆ ಕಾಯಿ ಉದುರುವ ಸಾಧ್ಯತೆ ಹೆಚ್ಚಿರುವುದರಿಂದ ನಿಯಂತ್ರಣಕ್ಕೆ ಸೂಕ್ತ ಕಾಲದಲ್ಲಿ ಮಳೆಗಾಲದಲ್ಲಿ ನೀವು ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡುವಂತದ್ದು, ಮಳೆ ಬಿಟ್ಟಾಗ 1% ಬೋರ್ಡೋ ದ್ರಾವಣ ಅದಕ್ಕೆ ಸಿಂಪಡಣೆ ಮಾಡಬೇಕಾಗ್ತದೆ. ಮತ್ತೆ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕು, ಬೋರ್ಡೋ ದ್ರಾವಣ ಸಿಂಪರಣೆ ಮಾಡಿದ 35 ದಿವಸದ ಅಂತರದಲ್ಲಿ 2ನೇ ಸಿಂಪರಣೆಯನ್ನು ಕೊಡುವಂತದ್ದು. ಸೊ ಈ ರೀತಿ ಬೋರ್ಡೋ ದ್ರಾವಣ ಕೊಡುವಂತದ್ದು, ಮತ್ತೆ ಅದೇ ರೀತಿ ಮಳೆಗಾಲದಲ್ಲಿ ಬಸಿಗಾಲುವೆಗಳನ್ನ ಕೊಡುವಂತದ್ದು ಅಥವಾ ಬಸಿಗಾಲುವೆಗಳನ್ನ ನಿರ್ಮಿಸುವಂತದ್ದು, ಈ ರೀತಿ ಮಾಡಿದ್ದಲ್ಲಿ ಅಡಿಕೆ ಕಾಯಿಗಳನ್ನ ಉದುರುವುದನ್ನ ನಾವು ತಡೆಗಟ್ಟಲಿಕ್ಕೆ ಆಗ್ತದೆ. ಇವತ್ತಿನ ಒಂದು ವಿಷಯ ಅಂತ ಅಂದ್ರೆ ಈಗ ಭವಿಷ್ಯದ ಬೆಳೆಯಾಗಿ ಹಲಸನ್ನ ನಾವು ಮುಂದೆ ಹೇಗೆ ಅದನ್ನ ಬೆಳೆಸಬಹುದು ಅಥವಾ ಹಲಸಿನ ಮಾರುಕಟ್ಟೆ ಬಗ್ಗೆ ವಿಚಾರವನ್ನ ತಿಳ್ಕೊಳ್ಳೋಣ. ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಈ ಮೊದಲು ಹಲಸನ್ನ ಒಂದು ಹಿತ್ತಲಿಗೆ ಸೀಮಿತವಾಗಿತ್ತು. ಒಂದು ಹಿತ್ತಲಿನಲ್ಲಿ ಹಲಸನ್ನ ಬೆಳೆಸುವಂತದ್ದು ಅಥವಾ ಮನೆಯ ಭಾಗದಲ್ಲಿ 2 ಅಥವಾ 3 ಗಿಡಗಳನ್ನ ಬೆಳೆಸುವಂತದ್ದು ಅಲ್ಲಿಗೆ ಸೀಮಿತವಾಗಿತ್ತು. ಆದ್ರೆ ಇವತ್ತಿನ ದಿನ ಪ್ರಪಂಚದಾದ್ಯಂತ ಏನಿದೆ ಹಲಸಿಗೆ ಹೆಚ್ಚಿನ ಒಂದು ಬೇಡಿಕೆ ಕಂಡುಕೊಂಡಿದ್ದೇವೆ. ಅದು ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸುವಂತ ಹಲವಾರು ಕೈಗಾರಿಕೆ ಘಟಕಗಳು, ನಾವು ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ ಏನ್ ಹೇಳ್ತೇವೆ, ಅದು ಸಾಕಷ್ಟು ಈ ಹಲಸಲ್ಲಿ ಕಾರ್ಯವಹಿಸ್ತಾ ಇದೆ. ಆದ್ರಿಂದ ಈ ಹಲಸಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಬೇಡಿಕೆ ಬರುವುದಂತೂ ಸತ್ಯ. ಯಾಕಂದ್ರೆ ಹಲಸನ್ನ ಯಾರು ಒಂದು ಕಾಯನ್ನ ತೆಗೆದುಕೊಂಡು ಹೋಗಿ ಅದರಿಂದ ಬೇರೆ ಬೇರೆ ಪದಾರ್ಥಗಳನ್ನ ಮಾಡೋದಕ್ಕಿಂತ ಈಗಾಗಲೇ ಅದನ್ನ ಸಂಸ್ಕರಿಸಿ ಆದಂತ ಹಲವಾರು ಖಾದ್ಯಗಳೇನಿದೆ ನಮಗೆ ಲಭ್ಯವಿರುತ್ತದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಹಲಸು ಒಂದು ಬೇಡಿಕೆಯ ಬೆಳೆ ಆಗೋದ್ರಲ್ಲಿ ಏನು ಸಂಶಯವಿಲ್ಲ. ಹಾಗೆ ಇನ್ನೊಂದು ವಿಚಾರ ಅಂದ್ರೆ ಈ ಹಲಸಿಗೆ ಒಂದು ಏನು ಈ ಇತ್ತೀಚೆಗೆ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡುವಂತ ಹಲಸಿನ ಮೇಳಗಳಲ್ಲಿ ಸೇರುವಂತ ಜನಸ್ತೋಮವೇನಿದೆ ಅದು ಒಂದು ಸಾಕ್ಷಿ ಕೂಡ ಆಗ್ತದೆ. ಈ ಹಲಸಿನ ಬೆಳೆಗೆ ಎಷ್ಟು ಜನ ಆಸಕ್ತರಾಗಿದ್ದಾರೆ, ಅಲ್ಲಿ ಮಾರಾಟವಾಗುವಂತ ಹಲಸಿನ ಉತ್ತಮ ತಳಿಯ ಗಿಡಗಳಿರ್ಬೋದು, ಹಾಗೆ ಹಲಸಿನ ಖಾದ್ಯಗಳಿರ್ಬೋದು, ಇದು ಒಂದು ಕೂಡ ಸಾಕ್ಷಿ ಆಗ್ತದೆ. ಹಾಗೂ ಅಲ್ಲಿಯ ಜನಗಳ ಹೆಚ್ಚೆಚ್ಚು ಬೇಡಿಕೆ ಈ ತರ ಕೃಷಿ ಮೇಳಗಳನ್ನ ಮಾಡುವಂತೆ ನಮ್ಮಲ್ಲಿ ಕೋರಿಕೊಳ್ಳುವುದು ಸಹ ಒಂದು ಹಲಸಿಗೆ ಭವಿಷ್ಯವಿದೆ ಎನ್ನುವಂಥದ್ದು ನಮಗೆ ತೋರಿಸ್ತದೆ. ಹಲಸಲ್ಲಿರುವಂತಹ ಪೋಷಕಾಂಶಗಳು ನಿಮ್ಗೆಲ್ಲರಿಗೆ ಗೊತ್ತಾಗಿ ತುಂಬಾ ಆಗರವಾಗಿರುತ್ತದೆ. ಅದರಲ್ಲಿ ಅನ್ನಾಂಗಗಳಿದೆ, ಸಕ್ಕರೆ ಇದೆ, ಸಕ್ಕರೆ ಅಂಶ ಇದೆ, ಅದು ಹೆಚ್ಚಿನ ಪ್ರಮಾಣದಲ್ಲಿದೆ. ಹಾಗೆ ಹಲಸಿನ ಬೀಜದಲ್ಲಿ ಸಾರಜನಕ, ಪಿಷ್ಟ ಮತ್ತು ಖನಿಜಾಂಶಗಳಿಂದ ಕೂಡಿದೆ. ಹಾಗಾಗಿ ಹಲಸಿನಲ್ಲಿ ನಾರಿನಂಶ ಕೂಡ ಹೆಚ್ಚಿರ್ತದೆ. ಅಂದ್ರೆ ಇದು ಜೀರ್ಣಕ್ರಿಯೆಗೆ ಉತ್ತಮಗೊಳಿಸುವುದಲ್ಲದೆ ಈ ಮಲಬದ್ಧತೆಯ ಸಮಸ್ಯೆ ಏನಿದೆ ಅದರ ಒಂದು ನಿರ್ವಹಣೆ ಕೂಡ ಈ ಒಂದು ಹಲಸು ತಿನ್ನುವುದರಿಂದ ನಾವು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬಹುದು. ಹಾಗೆ ಹಲಸಿನ ಹಣ್ಣಿನಲ್ಲಿ ಹೆಚ್ಚು ಪೊಟ್ಯಾಸಿಯಂ ಆಗಿರ್ಬೋದು ಮತ್ತೆ ಮ್ಯಾಗ್ನೀಷಿಯಂ ಆಗಿರ್ಬೋದು, ಕ್ಯಾಲ್ಸಿಯಂ ಇರುವಂತಹ ಖನಿಜಾಂಶಗಳಿದೆ. ಸೊ ಇಷ್ಟೆಲ್ಲ ಉತ್ತಮವಾದಂತಹ ಪೋಷಕಾಂಶಗಳ ಆಗರ ಅಂತಾನೆ ಹೇಳ್ಬೋದು ಇದು ಹಲಸಿನಲ್ಲಿ ಇರೋದ್ರಿಂದ. ಇದು ನಮ್ಮ ದೇಹಕ್ಕೆ ಒಂದು ಉತ್ತಮ ಆಹಾರ ಅಂದ್ರೆ ತಪ್ಪಲಾಗಿರೋದು. ಮತ್ತೆ ಹಲಸಿನ ಒಂದು ತೋಟದ ಅಭಿವೃದ್ಧಿಗೆ ನಾವು ನೋಡೋದಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಈ ಕಸಿ ಗಿಡಗಳ ಆಯ್ಕೆ. ಯಾಕಂದ್ರೆ ಸಾಕಷ್ಟು ಜನ ಬೀಜದ ಗಿಡಗಳಿಗೆ ಹೋಗ್ತಾರೆ, ಬೀಜದ ಗಿಡಗಳಲ್ಲಿ ಸರಿಸುಮಾರು ಹೆಚ್ಚಿನ ವರ್ಷಗಳ ನಂತರ ಫಲ ಬಿಡುವಂತದ್ದು, ಮತ್ತೆ ಅದರಲ್ಲಿ ನಮಗೆ ಪರಕೀಯ ಪರಗಸ್ಪರ್ಶ ಆಗುವುದರಿಂದ ಏನು ತಾಯಿ ಗುಣದ ಕ್ಯಾರೆಕ್ಟರ್ ಇರುತ್ತೆ ಅದೇ ಈ ಹಲಸಿನ ಗಿಡಗಳಲ್ಲಿ ಅಥವಾ ನಾವು ಬೀಜ ಮಾಡಿದಂತ ಗಿಡದಲ್ಲಿ ಬರುವಂತ ಸಾಧ್ಯತೆ ಕೂಡ ಕಡಿಮೆ ಇರುತ್ತದೆ. ನಾವು ಸ್ಥಳೀಯವಾಗಿ ನೋಡೋದಾದ್ರೆ ಎರಡು ರೀತಿಯ ತಳಿಗಳನ್ನ ನೋಡಬಹುದು. ಅದನ್ನ ಇಂಬ ಮತ್ತು ಬಕ್ಕೆ ಅಂತ ಸ್ಥಳೀಯವಾಗಿ ಬಹಳ ಪ್ರಚಲಿತ ಇರುತ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲಸಿನಲ್ಲಿ ಸಾಕಷ್ಟು ಹೊಸ ತಳಿಗಳು ಅಭಿವೃದ್ಧಿಗೊಂಡಿವೆ. ಅದರಲ್ಲಿ ನಮ್ಗೆ ಹೆಚ್ಚು ಜನಪ್ರಿಯ ಆಗಿರುವಂತದ್ದು ಈ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಹೆಚ್ಚನ್ನು ಹೆಸರುವಾಸಿಯಾಗಿರುವಂತದ್ದು ಈ ಸಿದ್ದು ಹಲಸು ಎಂಬುದು. ಅದೇ ತರ ಸಿಂಗಾಪುರ ಹಲಸು, ಹಾಗೆ ವಿಯೆಟ್ನಾಂ ಸೂಪರ್ ಹರ್ಲಿ, ಹಾಗೆ ಡ್ಯಾಂಗ್ ಸೂರ್ಯ ಅನ್ನೋ ಒಂದು ಹಲಸು, ಹಾಗೆ J33 ಇವೆಲ್ಲ ನಮ್ಮ ದೇಶದಲ್ಲದೇ ಇರಬಹುದು ಅಥವಾ ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಏನು ಸ್ಥಳಾಂತರಗೊಂಡು ಇಲ್ಲಿ ಗಿಡಗಳ ಒಂದು ಅಭಿವೃದ್ಧಿ ಆಗ್ತಾ ಇದೆ. ಅದೇ ರೀತಿ ಪ್ರಕಾಶ್ ಚಂದ್ರ ಎಂಬ ಹಲಸು ಇತ್ತೀಚೆಗೆ ನಾನು ಕಂಡಂತೆ ಈ ಮಲೆನಾಡು ಮತ್ತು ಕರಾವಳಿ ಪ್ರದೇಶಕ್ಕೆ ಬಹಳ ಸೂಕ್ತ ಅಂತಾನೆ ಹೇಳ್ಬೋದು. ಇದರದ ಒಂದು ಏನು ವಿಶೇಷ ಗುಣ ಅಂತ ನಾವು ನೋಡೋದಾದ್ರೆ ಮಳೆಗಾಲಕ್ಕಿಂತ ಮುಂಚಿತವಾಗಿ ಅಂದ್ರೆ ಸಾಮಾನ್ಯ ಅಕ್ಟೋಬರ್ ನವೆಂಬರ್ ಇಂದ ಹಿಡಿದು ಏಪ್ರಿಲ್ ಸಮಯದ ಒಳಗೆ ಈ ಒಂದು ಹಣ್ಣುಗಳು ಕಟಾವಿಗೆ ಬರುತ್ತದ್ರಿಂದ ಈ ಮಳೆಗಾಲದಲ್ಲಿ ಹಣ್ಣಾಗುವ ಹಾಳಾಗುವಂತದ್ದು ಕಡಿಮೆ ಆಗುತ್ತೆ. ಯಾವುದಾದ್ರೂ ನಾವು ತಳಿಗಳನ್ನ ಹಲಸಿನ ಹಣ್ಣಿನ ತಳಿಯನ್ನ ಆರಿಸುವಾಗ ಇದನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಮಳೆಗಾಲಕ್ಕಿಂತ ಮುಂಚಿತವಾಗಿ ಆ ಹಣ್ಣುಗಳನ್ನ ಬಿಡುವಂತದ್ದಾದ್ರೆ ತುಂಬಾ ಒಳ್ಳೆಯದು. ಹಾಗೆ ಇನ್ನೊಂದು ತಪ್ಪು ಮಲೆನಾಡವರು ಅಥವಾ ಕರಾವಳಿಯವರು ಮಾಡಬಾರ್ದೇನು ಅಂತ ಅಂದ್ರೆ ಒಣ ಪ್ರದೇಶದಲ್ಲಿ ಪ್ರಚಲಿತವಿರುವಂತಹ ಹಲಸನ್ನ ಈ ಪ್ರದೇಶಕ್ಕೆ ಅಷ್ಟು ಸೂಕ್ತವಾಗುದಿಲ್ಲ, ಅದರ ಒಂದು ವಾತಾವರಣದಲ್ಲಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಅಂತ ತಳಿಗಳನ್ನ ಈ ಪ್ರದೇಶಕ್ಕೆ ನೆಡುವಂತದ್ದು ಅಷ್ಟು ಒಳ್ಳೆಯದಲ್ಲ. ಇನ್ನೊಂದು ಪ್ರಕಾಶ್ ಚಂದ್ರ ಹಲಸಿನ ವಿಶೇಷ ಗುಣವನ್ನ ನೋಡಕ್ ಹೋದ್ರೆ ಇದರ ಒಂದು ಮೂರನೇ ವರ್ಷದಿಂದನೇ ಇಳುವರಿಯನ್ನ ನೋಡುವುದಾದ್ರೆ ಮೂರನೇ ವರ್ಷದಿಂದನೇ ಇಳುವರಿಯನ್ನೇ ಕೊಡುತ್ತದೆ. ಹಾಗೆ ಇದು ಕಿತ್ತಳೆ ಬಣ್ಣದ ತೊಳೆಯಾಗಿದ್ದು ಕಡಿಮೆ ಮೇಣ ಇರುವಂತದ್ದು ಹಲಸಿನ ಹಣ್ಣುಗಳು ನಮಗೆ ಪಡೀಲಿಕ್ಕೆ ಆಗ್ತದೆ. ಸೊ ಇನ್ನು ಈ ಹಲಸಿನ ಮರದ ಒಂದು ನಿರ್ವಹಣೆ ಅಂತ ಬಂದಾಗ ನಮಗೆ ಹಲಸಿನ ಮರಗಳು ತುಂಬಾ ಎತ್ತರವಾಗಿ ಬೆಳೆಯುವಂಥದ್ದು ನಾವು ನೋಡ್ತೇವೆ. ಅದಕ್ಕಾಗಿ ನಾವು ಅದನ್ನ ಒಂದು ಆಕಾರವನ್ನು ಕೊಟ್ಟು ಅದನ್ನ ಎತ್ತರವನ್ನು ಸೀಮಿತಗೊಳಿಸಿ ಕಡಿಮೆ ಎತ್ತರ ಪ್ರದೇಶದಲ್ಲಿ ನಿರ್ವಹಣೆ ಮಾಡುವಂಥದ್ದು ಒಳ್ಳೆಯದು. ಮತ್ತೆ ನಾಟಿ ಮಾಡುವಾಗ ಸಾಮಾನ್ಯವಾಗಿ ನೀರು ನಿಲ್ಲದಂತ ಪ್ರದೇಶವನ್ನ ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದು. ಎತ್ತರದ ಪ್ರದೇಶದಲ್ಲಿ ನಾಟಿ ಮಾಡಿದಾಗ ಗಿಡ ಬುಡಕೊಳೆ ರೋಗ ಆಗಿರ್ಬೋದು ಆ ರೀತಿ ಬಂದು ಸಾಯುವಂತ ಸಮಸ್ಯೆ ಅತಿ ಕಡಿಮೆ ಆಗಿರುತ್ತದೆ. ಹಾಗೆ ಇದನ್ನ ನಾಟಿ ಮಾಡುವಾಗ ಸಾಮಾನ್ಯವಾಗಿ 2 ಅಡಿ ಆಳದ ಗುಂಡಿ ಏನಿದೆ ತೆಗಿಬೇಕಾಗ್ತದೆ, 2 ಅಡಿ ಆಳ ಅಗಲ ಮತ್ತೆ ಉದ್ದದ ಗುಂಡಿಯನ್ನು. ಆ ನಂತರ ಅದಕ್ಕೆ ಮೇಲ್ಮಣ್ಣು ಚೆನ್ನಾಗಿ ಕಳಿತಿರುವಂತ ಗೊಬ್ಬರ ಹಾಗೂ ಬೇವಿನ ಹಿಂಡಿ ಇದನ್ನ ಹಾಕಿದ ನಂತರ ಗಿಡವನ್ನ ಮೇಲ್ಭಾಗದಲ್ಲಿ ಕಸಿ ಕಟ್ಟಿದ ಭಾಗ ಮಣ್ಣಿನ ಮೇಲ್ಭಾಗ ಇರುವಂತೆ ನಾಟಿ ಮಾಡುವಂತದ್ದು ಒಳ್ಳೇದು. ನಮಗೆ ಮುಖ್ಯವಾಗಿ ಹಲಸಿನ ಒಂದು ಉತ್ಪನ್ನಗಳನ್ನು ಅಂತ ನೋಡಿದಾಗ ಇದರಲ್ಲಿ ಸಾಕಷ್ಟು ಹೊಸ ಉತ್ಪನ್ನಗಳಿದೆ. ಅದರಲ್ಲೂ ಈಗ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಆಗಿರ್ಬೋದು, ಹಲಸಿನ ಹಣ್ಣಿನಿಂದ ಅಥವಾ ಹಲಸಿನ ಕಾಯಿಯಿಂದ ಸಾಕಷ್ಟು ಖಾದ್ಯಗಳನ್ನ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಇತ್ತೀಚೆಗೆ ಹಲಸಿನ ತರಕಾರಿಯನ್ನ ಬಳಸಿ ಯಾವ ರೀತಿ ಪಿಜ್ಜಾವನ್ನ ಮಾಡ್ತಾರೆ, ಅದೇ ತರ ಹಲಸಿನಲ್ಲಿಯೂ ಕೂಡ ಪಿಜ್ಜಾವನ್ನ ಮಾಡುವಂತದ್ದಾಗಿರ್ಬೋದು, ಅದೇ ತರ ಈ ಸ್ಥಳೀಯವಾಗಿ ಗುಜ್ಜೆ ಇರ್ಬೋದು ಅಥವಾ ಹಲಸಿನ ಸುನಾರಿ ಇರ್ಬೋದು, ಆ ರೀತಿ ಬೇರೆ ಬೇರೆ ಹಲಸಿನ ಒಂದು ಖಾದ್ಯಗಳನ್ನ ನಾವು ಇತ್ತೀಚೆಗೆ ಕಂಡುಕೊಳ್ತೇವೆ. ಮತ್ತೆ ಮುಖ್ಯವಾಗಿ ಈಗ ಭವಿಷ್ಯದ ಬೆಳೆ ಅಂತ ಅಂದಾಗ ಇದರಲ್ಲಿ ಮಾರುಕಟ್ಟೆ ಬಗ್ಗೆ ನಾನು ಆವಾಗ್ಲೇ ಹೇಳ್ತಾ ಇದ್ದೆ. ಏನು ಅಂತ ಅಂದ್ರೆ ಹಲಸು ಎಲ್ಲರಿಗೂ ಪ್ರಿಯವಾಗಿರುವಂತದ್ದು, ಅದರಲ್ಲೂ ಉತ್ತರ ಕರ್ನಾಟಕ ಅಥವಾ ಉತ್ತರ ಭಾರತದಲ್ಲಿ ಈ ಹಲಸಿನ ಕಾಯಿಗಳಿಗೆ ಹೆಚ್ಚು ಬೇಡಿಕೆ ಇದೆ. ಅದರಲ್ಲಿ ಅವರು ಇದನ್ನ ಬಹಳ ಇಷ್ಟಪಟ್ಟು ತಿನ್ನುವಂತದ್ದು ಹಲಸಿನ ಕಾಯಿಯಲ್ಲಿ ಬರುವಂತ ಅಥವಾ ಅದರಿಂದ ಮಾಡಿದಂತ ಖಾದ್ಯಗಳನ್ನ. ಈ ರೀತಿಯಲ್ಲಿ ನೋಡುವುದಾದರೆ ಕರಾವಳಿ ಭಾಗದಲ್ಲಿ ಬೆಳೆದಂತ ಹಲಸಿನ ಕಾಯಿಗಳೇನಿದೆ ಅದನ್ನ ಸಂಸ್ಕರಿಸಿ ನಾವು ಆದಷ್ಟು ಉತ್ತರ ಭಾರತದ ಮಾರುಕಟ್ಟೆಗೆ ನಾವು ಸರಬರಾಜು ಮಾಡುವುದಾದ್ರೆ ನಮಗೆ ನಿಜವಾಗ್ಲೂ ಹಲಸಿನಲ್ಲಿ ಹೆಚ್ಚು ಆದಾಯವನ್ನ ಗಳಿಸಲಿಕ್ಕೆ ಆಗ್ತದೆ. ಇವತ್ತಿನ ಒಂದು ವಿಷಯ ಹಣ್ಣಿನ ಗಿಡಗಳಲ್ಲಿ ಈ ಆಕಾರವನ್ನು ಕೊಡುವಂಥದ್ದು ಅಥವಾ ಪ್ರೂನಿಂಗ್ ಮತ್ತೆ ಟ್ರೈನಿಂಗ್ ಮಾಡುವಂತ ವಿಧಾನವನ್ನ ತಿಳಿಸಿಕೊಡ್ತೇನೆ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಗಿಡದ ಆಕಾರವನ್ನು ನಿರ್ವಹಣೆ ಮಾಡುವುದರಿಂದ ಉತ್ತಮ ಮಟ್ಟದ ಹಣ್ಣಿನ ಇಳುವರಿಯನ್ನು ಪಡೆಯುವ ಸಾಧ್ಯತೆ ಇದೆ. ಆ ಗಿಡದ ಆಕಾರವನ್ನು ನಿಖರವಾಗಿ ಪಡೆಯಲು ಸೂಕ್ತವಾದಂತ ಟ್ರೈನಿಂಗ್ ಮತ್ತೆ ಪ್ರೂನಿಂಗ್ ಮಾಡುವ ಅಗತ್ಯವಿರುತ್ತದೆ. ಸಾಮಾನ್ಯವಾಗಿ ಈ ಹಣ್ಣಿನ ತೋಟವಿರುವಂತಹ ರೈತರು ಗಿಡದ ಆಕಾರ ನಿರ್ವಹಣೆ ಮಾಡದೇ ಇರುವಂತಹ ಗಿಡದಲ್ಲಿ ಬೆಳವಣಿಗೆ ಹೆಚ್ಚಾಗಿ ಈ ಗಿಡದ ಏನು ಬೆಳವಣಿಗೆ ಮಾತ್ರ ಹೆಚ್ಚಾಗ್ತದೆ ಮತ್ತೆ ಇಳುವರಿ ಕುಂಠಿತವಾಗುವ ಸಾಧ್ಯತೆ ಹೆಚ್ಚಿರ್ತದೆ. ಅದರಲ್ಲೂ ಈ ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿ ಅಳವಡಿಸಿರುವಂತಹ ತೋಟಗಳಲ್ಲಿ ಮರಗಳು ಒತ್ತೊತ್ತಾಗಿ ಬೆಳೆಯುವುದರಿಂದ ಸೂರ್ಯನ ಬೆಳಕು ಮತ್ತು ಗಾಳಿಯ ಕೊರತೆಯಿಂದ ಕೀಟ ಮತ್ತು ರೋಗಗಳ ಬಾಧೆಗೆ ಗಿಡಗಳು ತುತ್ತಾಗುತ್ತವೆ. ಆದ್ದರಿಂದ ಗಿಡಗಳನ್ನು ಸರಿಯಾದ ಸಮಯದಲ್ಲಿ ಸವರುವುದರಿಂದ ಮತ್ತು ಗಿಡಗಳಿಗೆ ಆಕಾರ ಕೊಡುವುದರಿಂದ ಹೆಚ್ಚಿನ ಮತ್ತು ಉತ್ತಮ ಇಳುವರಿ ಪಡೆಯಬಹುದು. ಹಣ್ಣಿನ ಗಿಡಗಳಿಗೆ ಆಕಾರ ಕೊಡೋಕೆ ಇದಕ್ಕೆ ಏನು ಮುಖ್ಯ ಉದ್ದೇಶಗಳನ್ನ ನಾವು ನೋಡುವುದಾದ್ರೆ ನಮಗೆ ಗೊತ್ತಿರುವಂತೆ ಒಂದು ಗಿಡಕ್ಕೆ ಗರಿಷ್ಠ ಸೂರ್ಯ ರಶ್ಮಿಯ ಅವಶ್ಯಕತೆ ಇದೆ. ಅದರಲ್ಲೂ ಎಲ್ಲಿ ಗಿಡಗಳಿಗೆ ಹೆಚ್ಚು ಬಿಸಿಲು ಬೀಳುತ್ತದೋ ಅಲ್ಲಿ ಹೂವಿನ ಉತ್ಪತ್ತಿ ಜಾಸ್ತಿ ಆಗೋದು ನಾವು ಕಂಡುಕೊಳ್ತೇವೆ. ಹೂವಿನ ಉತ್ಪತ್ತಿ ಜಾಸ್ತಿ ಆದಾಗ ಹಣ್ಣು ಕಾಯಿಗಳು ಹೆಚ್ಚು ಹಿಡಿಯುವಂಥದ್ದು ಸರ್ವಸಾಮಾನ್ಯ. ಹಾಗೆ ಹಲವಾರು ಬೇಸಾಯ ಕ್ರಮಗಳನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ. ಒಂದು ಹಣ್ಣಿನ ಮರ ಆಗಿರ್ಬೋದು, ಅದಕ್ಕೆ ಬೇಸಾಯ ಕ್ರಮಗಳಂತ ಬಂದಾಗ ಹಣ್ಣನ್ನ ಕಟಾವು ಮಾಡೋದಾಗಿರ್ಬೋದು, ಅದಕ್ಕೆ ಸಸ್ಯ ಸಂರಕ್ಷಣೆಯನ್ನು ಸಿಂಪರಣೆ ಮಾಡೋದಾಗಿರ್ಬೋದು ಅಥವಾ ಅದರ ಬುಡವನ್ನು ಬಿಡಿಸಿ ಪೋಷಕಾಂಶಗಳನ್ನ ನೀಡುವುದಾಗಿರ್ಬೋದು. ಎಲ್ಲ ಬೇಸಾಯ ಕ್ರಮಗಳನ್ನ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಏನು ಗಿಡಗಳ ಒಂದು ಅದರ ಆಕಾರದ ನಿರ್ವಹಣೆ ಮಾಡುವುದು ಅತ್ಯಗತ್ಯ ಆಗಿರುತ್ತದೆ. ಹಾಗೆ ಈ ಗರಿಷ್ಠ ಪ್ರಮಾಣದಲ್ಲಿ ಗುಣಮಟ್ಟದ ಇಳುವರಿಯನ್ನ ಪಡೆಯುವುದಕ್ಕೆ ಈ ಒಂದು ಆಕಾರ ಮಾಡುವಂತದ್ದು ಅಥವಾ ಪ್ರೂನಿಂಗ್ ಮಾಡುವಂತದ್ದು ಅಥವಾ ಗಿಡವನ್ನು ಸವರುವಂತದ್ದು ಸಹಕಾರಿಯಾಗಿರುತ್ತದೆ. ಹಾಗೆ ಮುಂದೆ ನೋಡುವುದಾದ್ರೆ ಈ ರೋಗ ಮತ್ತು ಕೀಟದ ಬಾಧೆ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಸಾಮಾನ್ಯವಾಗಿ ರೋಗ ಮತ್ತು ಕೀಟ ಬಂದಂತ ಗೆಲ್ಗಳನ್ನ ನಾವು ಆವಾಗವಾಗ ಕತ್ತರಿಸಿ ತೆಗೆಯುವುದರಿಂದ ಈ ಕೀಟಗಳ ವೃದ್ಧಿ ಆಗುವಂತದ್ದು ನಾವು ಕಡಿಮೆ ಕಾಣುವಂತದ್ದು ಅಥವಾ ರೋಗಗಳು ಹೆಚ್ಚಾಗುವಂತದ್ದು ಕಡಿಮೆ ಆಗುವಂತ ಸಾಧ್ಯತೆ ಹೆಚ್ಚಿರ್ತದೆ. ಹಾಗೆ ಈ ಗಿಡಗಳಿಗೆ ಆಕಾರ ಕೊಡುವುದರಿಂದ ಉಪಯೋಗಗಳು ಏನಾಗ್ತದೆ ಅನ್ನೋದನ್ನ ನಾವು ನೋಡಿದ್ರೆ ಇದು ನಾನು ಹೇಳುವಂತದ್ದು ಉದ್ದೇಶಗಳಾದ್ರೆ ಉಪಯೋಗಗಳನ್ನು ನೋಡುವಾಗ ನಮಗೆ ಗುಣಮಟ್ಟದ ರಂಬೆಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ದುರ್ಬಲವಾದಂತ ರಂಬೆಗಳ ಬೆಳವಣಿಗೆಯನ್ನ ನಾವು ಕುಂಠಿತಗೊಳಿಸಬಹುದು ಅಥವಾ ಅದನ್ನ ಬೆಳೆದಿದ್ದ ಹಾಗೆ ನೋಡ್ಕೊಳ್ಬಹುದು. ಹಾಗೆ ನಾವು ನೋಡಿದಾಗ ಒಂದು ಮರ ತನ್ನಿಂದ ತಾನೇ ಬೆಳೆಯಕ್ಕೆ ಬಿಟ್ಟಾಗ ಅಡ್ಡದಿಡ್ಡಿಯಾಗಿ ಸಾಕಷ್ಟು ರಂಬೆಗಳು ಬೆಳೆಯುವುದು, ನೇರವಾಗಿ ಬೆಳೆಯುವಂತ ರಂಬೆಗಳನ್ನ ಈ ರೀತಿ ರಂಬೆಗಳನ್ನ ನೇರವಾಗಿ ಬೆಳೆಯುವಂತಹದ್ದಾಗಿರ್ಬೋದು, ಅಡ್ಡದಿಡ್ಡಿಯಾಗಿ ಬೆಳೆಯುವಂತ ರಂಬೆಗಳನ್ನ ಅವಾಗವಾಗ ಕತ್ತರಿಸಿ ತೆಗೆಯುವುದರಿಂದ ಈ ಗಿಡದ ಮೇಲ್ಭಾಗಕ್ಕಾಗಿರ್ಬೋದು ಅಥವಾ ಅಥವಾ ಪೂರ್ಣ ಭಾಗಕ್ಕೆ ಚೆನ್ನಾಗಿ ಬಿಸಿಲು ಹರಡುವಂತೆ ಮಾಡುತ್ತದೆ. ಹಾಗೆ ಮುಂಚೆ ಹೇಳಿದ ಹಾಗೆ ಹಣ್ಣು ಹೆಚ್ಚು ಹಿಡಿಯುವಂತದ್ದು ಮತ್ತೆ ರೋಗ ರುಜಿನಗಳು ಕಡಿಮೆ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗೆ ಆಕಾರ ಕೊಡುವುದರಿಂದ ಪ್ರತಿ ವರ್ಷ ಒಂದೇ ರೀತಿಯಾಗಿ ಇಳುವರಿಯನ್ನು ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂದ್ರೆ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಒಂದು ವರ್ಷ ಹೆಚ್ಚು ಇಳುವರಿ ಪಡೆಯುವಂತದ್ದು, ಇನ್ನೊಂದು ವರ್ಷ ಕಡಿಮೆ ಇಳುವರಿ ಪಡೆಯುವಂತದ್ದು ನಾವು ಕಂಡುಕೊಳ್ತೇವೆ. ಅದು ಮಾವಾಗಿರ್ಬಹುದು, ಈ ಒಂದು ಪ್ರಭೇದಗಳಲ್ಲಿ ನಾವು ಹೆಚ್ಚು ಈ ಸಮಸ್ಯೆಗಳನ್ನ ನೋಡ್ತೇವೆ. ಅಂತ ಸಮಸ್ಯೆಯನ್ನ ನಾವು ಈ ರೀತಿ ಪ್ರೂನಿಂಗ್ ಮಾಡೋದ್ರಿಂದ ಕಡಿಮೆಗೊಳಿಸಲಿಕ್ಕೆ ಆಗ್ತದೆ. ಇನ್ನು ಹೆಚ್ಚು ಸಾಂದ್ರತೆ ಬೇಸಾಯ ಪದ್ಧತಿ ಅಳವಡಿಸಿರುವಂತ ತೋಟಗಳಲ್ಲಿ ಆ ತೋಟಕ್ಕೆ ಸರಿ ಹೊಂದುವಂತೆ ಗಿಡದ ಆಕಾರ ಮತ್ತು ಬೆಳವಣಿಗೆಯನ್ನು ನಾನು ನಿಯಂತ್ರಿಸಲಿಕ್ಕೆ ಸಹಕಾರಿಯಾಗ್ತದೆ. ಸೌರುವಿಕೆಯ ಮತ್ತು ಆಕಾರವನ್ನು ಕೈಗೊಳ್ಳುವ ಹಂತವನ್ನು ನೋಡುವುದಾದ್ರೆ, ಯಾವ ಸಮಯದಲ್ಲಿ ಯಾವ ಹಂತದಲ್ಲಿ ನಾವು ಮಾಡಬೇಕು ಅಥವಾ ಸೌರಬೇಕು ಅನ್ನೋ ನೋಡೋದಾದ್ರೆ, ಹೊಸ ತೋಟಗಳಲ್ಲಿ ಅಂದ್ರೆ ಒಂದು ವರ್ಷ ಬೆಳೆದಂತ ಗಿಡಗಳಲ್ಲಿ ನೆಲದಿಂದ ಸುಮಾರು 3 ಅಡಿ ಎತ್ತರದಲ್ಲಿ ಚಳಿಗಾಲಕ್ಕಿಂತ ಮುಂಚಿತವಾಗಿ ಗಿಡದ ತುದಿಯನ್ನ ಚಿವುಟುವಂತದ್ದು ಮಾಡಿದ್ರೆ ಒಳ್ಳೆಯದು. ಆ ರೀತಿ ಚಿವುಟಿದಾಗ ನೇರ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಮತ್ತು 4 ದಿಕ್ಕುಗಳಲ್ಲಿ ರೆಂಬೆಗಳ ಬೆಳವಣಿಗೆಗೆ ಉತ್ತೇಜನ ಕೊಡುತ್ತದೆ. ಹಾಗಾಗಿ ಗಿಡಗಳು ಪ್ರಾರಂಭದ ಹಂತಿನಲ್ಲೇ, 1ನೇ ವರ್ಷದ ಹಂತದಲ್ಲಿಯೇ ಒಂದು ಒಳ್ಳೆಯ ಆಕಾರವನ್ನು ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಮತ್ತೊಂದು ಹಂತ ಅಂದ್ರೆ ಫಲ ಬಿಡುವ ಹಂತ. ಅಂತ ಹಂತದಲ್ಲಿ ನಾವು ಫಲ ಬಿಡುವ ಮರಗಳಲ್ಲಿ ಚಳಿಗಾಲ ಪ್ರಾರಂಭವಾಗಕ್ಕಿಂತ ಮುಂಚೆ ನೇರವಾಗಿ ಬೆಳೆದ ಗಿಡದ ಮಧ್ಯಭಾಗದಲ್ಲಿ ಬಂದಂತ ಕೊಂಬೆಗಳನ್ನು ಕತ್ತರಿಸಬೇಕಾಗ್ತದೆ. ಮತ್ತೆ ಈ ರೀತಿ ಆಕಾರ ಕೊಡುವುದರಿಂದ ಗಿಡದ ಎತ್ತರವನ್ನು ನಾವು ಕಡಿಮೆ ಮಾಡಿಕೊಳ್ಳಕಾಗ್ತದೆ ಮತ್ತು ಸೂರ್ಯನ ಬೆಳಕು ಮತ್ತು ಗಾಳಿಗೆ ಗಿಡದ ಎಲ್ಲ ಭಾಗ ಪಸರಿಸುವ ಹಾಗೆ ನೋಡ್ಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಹಣ್ಣಿನ ಗಿಡಗಳಲ್ಲಿ ನಾವು ಸೂಕ್ತ ಸಮಯ ಮತ್ತು ಹಂತದ ಗಿಡವನ್ನು ಗಿಡಗಳಿಗೆ ಆಕಾರ ಕೊಡುವುದರಿಂದ ಇಳುವರಿ ಕೂಡ ಹೆಚ್ಚಿಸಿಕೊಳ್ಳಿಕ್ಕಾಗ್ತದೆ. ಅದೇ ಇದೇ ರೀತಿ ಕೆಲವಾರು ಮುಂಜಾಗ್ರತಾ ಕ್ರಮಗಳನ್ನ ನಾವು ವಹಿಸಿಕೊಳ್ಬೇಕಾಗ್ತದೆ. ಮೊದಲನೇದಾಗಿ ನಾವು ಕತ್ತರಿಸಿದಂತ ಭಾಗಕ್ಕೆ ಬೋರ್ಡೋ ಪೇಸ್ಟ್ ಅನ್ನು ಹಚ್ಚುವಂತದ್ದು ಮತ್ತು ಮಳೆಗಾಲದಲ್ಲಿ ಮತ್ತು ಹೆಚ್ಚು ಬೇಸಿಗೆ ಸಮಯದಲ್ಲಿ ಯಾವುದೇ ರೀತಿಯಾದ ಸವರುವಿಕೆ ಮಾಡುವಂತದ್ದು ಒಳ್ಳೆಯದಲ್ಲ. ಚಳಿಗಾಲಕ್ಕಿಂತ ಮುಂಚಿತವಾಗಿ ಈ ಒಂದು ಸವರುವಿಕೆಯನ್ನ ಮಾಡುವಂತದ್ದು ಒಳ್ಳೆಯದು. ಈ ರೀತಿ ನಿರ್ದಿಷ್ಟವಾಗಿ ನಾವು ಗಿಡಗಳನ್ನ ಆ ಹಂತದಲ್ಲಿ ಗಿಡಗಳನ್ನ ಸವರುವುದು ಮತ್ತೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಆಕಾರ ಕೊಡುವುದರಿಂದ ಇಳುವರಿಯನ್ನು ಕೂಡ ಹೆಚ್ಚಿಸಿಕೊಳ್ಬಹುದು ಮತ್ತು ಹಲವಾರು ಅದರಿಂದ ಉಪಯೋಗಗಳನ್ನ ನಾವು ಪಡ್ಕೊಳ್ಳಿಕ್ಕಾಗ್ತದೆ. ತೆಂಗಿನಲ್ಲಿ ಈ ಕಲ್ಪರಸ ಉತ್ಪಾದನೆ ಕುರಿತು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಕಲ್ಪರಸ ಅನ್ನಿರುವಂತದ್ದು ಈ ತೆಂಗಿನ ಹೊಂಬಾಳೆಯಿಂದ ಹೊರಬರುವಂತ ಒಂದು ರಸ. ಇದು ನೈಸರ್ಗಿಕವಾಗಿ ಸಿಗುವಂತ ಆರೋಗ್ಯ ವರ್ಧಕ ಪಾನೀಯ ಅಂದ್ರೆ ತಪ್ಪಾಗಲಾರದು. ಇದನ್ನ ಸ್ಥಳೀಯ ಭಾಷೆಯಲ್ಲಿ ನೀರ ಅಂತ ಕರೀತಾರೆ. ಹಾಗೆ ಈ ಕಲ್ಪರಸ ಅಂತ ಏನಿದೆ ಅದು ತೆಂಗಿನ ಮರದ ಆಹಾರ ಕೊಳವೆ ಅಂತ, ಅಥವಾ ಇಂಗ್ಲಿಷ್ ನಲ್ಲಿ ನಾವು ಫ್ಲೋಯಂ ವೆಸಲ್ಸ್ ಅಂತ ಏನ್ ಹೇಳ್ತೀವಿ, ಅದರಿಂದ ಹೊರಸೂಸುವ ಒಂದು ದ್ರವ ಪದಾರ್ಥವಾಗಿದೆ. ಇದರಲ್ಲಿ ಸಕ್ಕರೆ, ಶಕ್ಕರ ಪಿಷ್ಟ, ಲವಣಾಂಶ, ಜೀವಸತ್ವ, ಆಂಟಿ ಆಕ್ಸಿಡೆಂಟ್ಗಳು ಅಧಿಕ ಪ್ರಮಾಣದಲ್ಲಿ ಹೊಂದಿದೆ. ಹಾಗೆ ಈ ಮರದ ಬೆಳವಣಿಗೆ ಮತ್ತು ಕಾಯಿಗಳ ವೃದ್ಧಿಗೆ ಉಪಯುಕ್ತವಾಗಿರುತ್ತದೆ. ಅದಲ್ಲದೆ ಈ ಮಾನವನ ಆರೋಗ್ಯ ವರ್ಧಕ ಪಾನೀಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈಗ ಕಲ್ಪರಸ ಉತ್ಪಾದನೆಯಲ್ಲಿರುವಂತದ್ದು ಒಂದು ಸಮಸ್ಯೆ, ಮುಖ್ಯವಾದಂತ ಒಂದು ನ್ಯೂನತೆ ಅಂತಾನೆ ಹೇಳ್ಬಹುದು. ಅದೇನಂತ ಅಂದ್ರೆ ಈ ಅತಿ ಶೀಘ್ರದಲ್ಲಿ ತನ್ನ ಏನು ಕಲ್ಪರಸ ಅನ್ನೋದೇನಿದೆ ತನ್ನ ಮೂಲ ಬಣ್ಣ ಮತ್ತು ರುಚಿಯನ್ನ ಕಳೆದುಕೊಳ್ಳುವುದು, ಅಥವಾ ಅದನ್ನ ಫರ್ಮೆಂಟೇಷನ್ ಆಗುವಂತ ಪ್ರೊಸೆಸ್ ಏನಿದೆ ಅದು ಬಹಳ ಬೇಗ ಆಗುವಂತದ್ದು, ಅದು ಶೇಖರಣೆ ಮಾಡುವ ಹಂತದಲ್ಲಿ ಆಗೋದ್ರಿಂದ ಬಹಳ ಸಮಸ್ಯೆ ಅಂತಾನೆ ಹೇಳ್ಕೊಳ್ಬಹುದು. ಹಾಗಂತ ನೋಡೋದಾದ್ರೆ ಈ ರಸದ ಸಂಗ್ರಹಣೆಗೆ ಒಂದು ದೊಡ್ಡ ಸವಾಲೇ ಆಗಿರೋದ್ರಿಂದ ಈ ಒಂದು ತೆಂಗಿನ ಮರವನ್ನ 11A ಅಡಿಯಲ್ಲಿ ಈ ಅಬಕಾರಿ ಇಲಾಖೆಯವರ ಅಥವಾ ಅಬಕಾರಿ ಮರ ಅಂತಾನೆ ಒಂದು ಪರಿಗಣಿಸಲಾಗಿದೆ. ಸಾಮಾನ್ಯ ಇದು ಫರ್ಮೆಂಟೇಷನ್ ಆಗಿ ಒಂದು ಆಲ್ಕೋಹಾಲ್ ಆಗುವುದರಿಂದ ಇದನ್ನ ಅಬಕಾರಿ ಮರವೆಂದನೆ ಪರಿಗಣಿಸಲಾಗಿದೆ. ಮತ್ತು ಕಲ್ಪರಸದ ಉತ್ಪಾದನೆಗೆ ರೈತ ಉತ್ಪಾದಕ ಸಂಘಗಳು ರಚಿಸಿ ಅದರ ಅಡಿಯಲ್ಲಿ ಈ ಅಬಕಾರಿ ಇಲಾಖೆಯಿಂದ ಪರವಾನಿಗೆ ಪಡೆದುಕೊಂಡು ನಾವು ಕಲ್ಪರಸ ಉತ್ಪಾದನೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯ ಜಪ್ತಿ ಗ್ರಾಮದಲ್ಲಿ ಉಕಾಸ ಎಂಬ ರೈತ ಉತ್ಪಾದಕ ಕಂಪನಿ ಏನಿದೆ ಅದು ಈಗ ಕಲ್ಪರಸ ಉತ್ಪಾದನೆ ಮತ್ತು ಅದರ ಮಾರಾಟ ಆಗಿರ್ಬೋದು ಮತ್ತು ಕಲ್ಪ ರಸದಿಂದ ಬರುವಂತಹ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯ ನಿಟ್ಟಿನಲ್ಲಿ ಸುಮಾರು 2019ರಿಂದ ಈ ಕಾರ್ಯಾರಂಭವನ್ನು ಆರಂಭಿಸಿಕೊಂಡಿದೆ. ಆ ನಿಟ್ಟಿನಲ್ಲಿ ಈ ಗ್ರಾಮೀಣ ಯುವಕರಿಗೆ ಈ ಕಲ್ಪರಸ ಕುರಿತು ಟ್ಯಾಪಿಂಗ್ ಮಾಡುವಂತದ್ದಾಗಿರ್ಬೋದು, ಅದರ ಉತ್ಪಾದನೆ ಮಾಡುವಂತದ್ದಾಗಿರ್ಬೋದು, ತರಬೇತಿಯನ್ನು ಸಹ ಹಮ್ಮಿಕೊಳ್ತಾ ಇದೆ. ಹಾಗೆ ಇದರ ಒಂದು ಆವಿಷ್ಕಾರವನ್ನ ನೋಡೋದಾದ್ರೆ, ಕಲ್ಪರಸದ ಶೇಖರಣೆಯ ಆವಿಷ್ಕಾರವನ್ನ ನೋಡೋದಾದ್ರೆ, ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡಲ್ಲಿರುವ ಸಿಪಿಸಿಆರ್ಐ ಅವರು ಏನಿದ್ದಾರೆ, ಅವರು ಹೊಸ ತಂತ್ರಜ್ಞಾನದ ಮೂಲಕ ಈ ಕಲ್ಪರಸವನ್ನು ಶೇಖರಿಸುವಂತ ಐಸ್ ಬಾಕ್ಸ್ ಚಿಲ್ಲರ್ ಅನ್ನ ಆವಿಷ್ಕರಿಸಿದ್ದಾರೆ. ಇದು ತುಂಬಾ ಹಂತ ಹಂತವಾಗಿ ಆವಿಷ್ಕರಿಸಿ ಈಗ ಒಂದು ಉತ್ತಮವಾದಂತಹ ಹಂತದಲ್ಲಿ ಈ ಐಸ್ ಬಾಕ್ಸ್ ಚಿಲ್ಲರ್ ಮಾರುಕಟ್ಟೆಯಲ್ಲಿ ನಮಗೆ ಲಭ್ಯವಿದೆ. ಇದರಿಂದ ಸರಿಸುಮಾರು 3 ಲೀಟರ್ನಷ್ಟು ಕಲ್ಪರಸವನ್ನು ಏಕಕಾಲದಲ್ಲಿ ಸಂಗ್ರಹಿಸಿಡಲಿಕ್ಕಾಗ್ತದೆ. ಮತ್ತೆ ಸೂಕ್ತವಾದ ತೆಂಗಿನ ಹೊಂಬಾಳೆಯನ್ನು ಆಯ್ಕೆ ಮಾಡಿಕೊಂಡ ನಂತರ ಈ ಹೊಂಬಾಳೆಗೆ ಸೂಕ್ತ ರೀತಿಯಲ್ಲಿ ಕೆಲವಾರು ಉಪಚಾರಗಳನ್ನ ಮಾಡಲಾಗ್ತದೆ. ನಂತರ ಈ ಹೊಂಬಾಳೆಯ ತುದಿಯನ್ನ ಬಹಳ ಜಾಗರೂಕತೆಯಿಂದ ಕತ್ತರಿಸಿ ಆ ಕಲ್ಪರಸವನ್ನು ಸಂಗ್ರಹಿಸುವಂತ ಪೆಟ್ಟಿಗೆ ಹೊಂಬಾಳೆಯನ್ನ ಕಟ್ಟುವಂತದ್ದು ಅಥವಾ ಜೋಡಿಸುವಂತದನ್ನ ಮಾಡಬೇಕಾಗುತ್ತದೆ. ಈ ರೀತಿ ನಿರಂತರವಾಗಿ ಹೊಂಬಾಳೆಯಿಂದ ಕಲ್ಪರಸ ಶೇಖರಿಸುವ ನಿಟ್ಟಿನಲ್ಲಿ ದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಹೊಂಬಾಳೆಯ ತುದಿಯನ್ನು ಕತ್ತರಿಸಬೇಕಾಗ್ತದೆ. ಸೊ ಇದರಿಂದ ನಮಗೆ ಇದೊಂದು ಏನು ಗ್ರಾಮೀಣ ಯುವಕರಿಗೆ ತರಬೇತಿ ನೀಡಿ ಆ ರೀತಿ ಕತ್ತರಿಸುವಂತದ್ದು ಮತ್ತೆ ಅದನ್ನ ಶೇಖರಿಸಿ ಇಡುವಂತದ್ದನ್ನ ಕೆಲಸ ಗ್ರಾಮೀಣ ಯುವಕರಿಗೆ ಕಲಿಸಿ ತರಬೇತಿಯನ್ನ ಮಾಡಿಕೊಡ್ಲೇಕಾಗ್ತದೆ. ಅದು ಮುಖ್ಯವಾಗಿ ಈ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಈ ರೀತಿ ಏನು ಉಕಾಸ ಅಂತ ರೈತ ಉತ್ಪಾದಕನೆ ಕಂಪನಿಗಳಿರ್ಬೋದು, ಅವುಗಳು ಹೆಚ್ಚಿನ ಪಾತ್ರವನ್ನ ವಹಿಸ್ತಾ ಇದೆ. ನಾವು ನೋಡುದಾದ್ರೆ ಪ್ರತಿ ಮರದಿಂದ ಸರಿಸುಮಾರು 1.5-2 ಲೀಟರ್ನಷ್ಟು ನಾವು ಕಲ್ಪರಸವನ್ನ ಸಂಗ್ರಹಿಸಿಡಲಿಕ್ಕೆ ಆಗ್ತದೆ. ಈಗ ರೈತರ ಲಾಭವನ್ನು ನೋಡುದಾದ್ರೆ ಈಗ ಕಲ್ಪರಸ ಉತ್ಪಾದನೆ ಆಯ್ತು, ಅದರಿಂದ ರೈತರಿಗೆ ಏನೇನ್ ಲಾಭಗಳಾಗ್ತದೆ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ರೈತರ ಆದಾಯವನ್ನ ಹೆಚ್ಚಿಸಿಕೊಳ್ಳಿಕ್ಕಾಗ್ತದೆ. ಒಂದು ಅಧ್ಯಯನ ಪ್ರಕಾರ ಏನ್ ಹೇಳ್ತದೆ ಅಂತ ಅಂದ್ರೆ 8 ತೆಂಗಿನ ಮರಗಳಿಂದ ನಾವು ಸರಿಸುಮಾರು 1 ಲಕ್ಷ ರೂಪಾಯಿ ವಾರ್ಷಿಕವಾಗಿ ಆದಾಯನ್ನ ಪಡ್ಕೊಳ್ಬಹುದು. ಹಾಗೆ ಎಲ್ಲಿ ತೆಂಗನ್ನು ಹೆಚ್ಚು ಬೆಳೆಯುವಂತ ಜಾಗದಲ್ಲಿ ನಾವು ಮಂಗಗಳ ಉಪಟಳದಿಂದ ಕಾಯಿಗಳನ್ನ ನಷ್ಟವಾಗ್ತಾ ಇರುವುದು ಹೆಚ್ಚು ಕಾಣ್ತಾ ಇದ್ದೇವೆ. ಅಂತ ಒಂದು ಸಮಸ್ಯೆಗೆ ಈ ಕಲ್ಪರಸ ಉತ್ಪಾದನೆ ಸಹಕಾರಿಯಾಗ್ತದೆ. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಈಗ ಹೈನುಗಾರಿಕೆ ಉದ್ಯಮ ಏನಿದೆ ಅದೇ ರೀತಿಯಲ್ಲಿ ಈ ರೈತರಿಗೆ ನಿರಂತರವಾಗಿ ಆದಾಯ ಪಡ್ಕೊಳ್ಳಿಕ್ಕೆ ಈ ಒಂದು ಕಲ್ಪರಸ ಉತ್ಪಾದನೆ ಕೂಡ ಹೆಚ್ಚು ಅನುಕೂಲ ಆಗ್ತದೆ. ಅದೇ ಮಾರ್ಗದಲ್ಲಿ ನಾವು ಕಲ್ಪರಸ ಕೂಡ ಉತ್ಪಾದನೆ ಮಾಡಬಹುದು. ಹಾಗೆ ಇವತ್ತಿನ ದಿನಗಳಲ್ಲಿ ತೆಂಗಿನ ಕಾಯಿಯ ಏನು ಬೆಲೆ ಇದೆ ಅದು ಸ್ಥಿರತೆ ಕಾಣ್ಕೊಳ್ತಾ ಇಲ್ಲ. ಒಂದಿನ ಹೆಚ್ಚಿರುವಂತದ್ದು ಕಡಿಮೆ ಇರುವಂತದ್ದು, ಈ ರೀತಿ ಸ್ಥಿರತೆ ಇಲ್ಲದಾಗ ರೈತರಿಗೆ ಬಹಳಷ್ಟು ಸಂಕಷ್ಟ ಆಗ್ತದೆ. ಬೆಲೆಯಲ್ಲಿ ಏರಿಳಿತ ಕಂಡಾಗ ಅವರ ಆದಾಯ ಕುಂಠಿತಗೊಳ್ಳುತ್ತೆ. ಅಂತ ಸಮಯದಲ್ಲಿ ಕಲ್ಪರಸ ಉತ್ಪಾದನೆಗೆ ಹೋದಾಗ ಹೆಚ್ಚು ಸಹಕಾರಿಯಾಗ್ತದೆ. ಮತ್ತೆ ಮುಂದಿನ ದಿನಗಳಲ್ಲಿ ಈಗ ಜಿಲ್ಲೆಯಲ್ಲಿ ಕಲ್ಪರಸ ತಂತ್ರಜ್ಞಾನ ಹೆಸರಿನಲ್ಲಿ ಈ ಸಾವಿರಾರು ಜನರಿಗೆ ಗ್ರೀನ್ ಕಾಲರ್ ಜಾಬ್ ಅಂತಾನೆ ಹೇಳಬಹುದು, ಅದರಲ್ಲೂ ಗ್ರಾಮೀಣ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುವುದಂತೂ ಖಂಡಿತ ಸಾಧ್ಯ ಆಗುತ್ತದೆ. ಸೊ ಇಷ್ಟೆಲ್ಲ ಅನುಕೂಲತೆ ಇರುವಂತಹ ಕಲ್ಪರಸವನ್ನ ಸಂಘಗಳಿಂದ ಮಾಡಿ, ಯಾಕಂದ್ರೆ ಇದನ್ನ ಏಕ ರೈತನಿಗೆ ಒಬ್ಬ ರೈತನಿಗೆ ಇದರ ಒಂದು ಪರವಾನಗಿ ಕೊಡುವ ಸಾಧ್ಯತೆ ಇಲ್ಲ. ಸಂಘ ಸಂಸ್ಥೆಗಳ ಮುಖಾಂತರ ಪರವಾನಗಿಯನ್ನ ಪಡೆದು ನಂತರ ಈ ರೀತಿ ಕಲ್ಪರಸ ಉತ್ಪಾದನೆ ಮಾಡಿ ಸಂಘ ಸಂಸ್ಥೆ ಮುಖಾಂತರವೇ ಮಾರುಕಟ್ಟೆ ಮಾಡುವುದರಿಂದ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ಳಬಹುದು. ರಸಾವರಿ ಕುರಿತು ನಾವು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಹನಿ ನೀರಾವರಿ ಮುಖಾಂತರ ನಾವು ಸಸ್ಯಗಳ ಬೇರಿನ ವಲಯಕ್ಕೆ ನೇರವಾಗಿ ರಸಗೊಬ್ಬರಗಳನ್ನ ಕೊಡುವಂಥದ್ದು ಅಥವಾ ಒದಗಿಸುವಂತದ್ದು ಏನಿದೆ ಅದನ್ನ ನಾವು ರಸಾವರಿ ಅಂತ ಕರಿತೇವೆ. ಈ ರೀತಿ ರಸಾವರಿಯನ್ನ ಬಳಸಬಹುದು ಅಥವಾ ಅಳವಡಿಸಿಕೊಳ್ಳುವಾಗ ನಮಗೆ ಮುಖ್ಯವಾಗಿ ಬೇಕಾಗುವಂಥದ್ದು ಈ ನೀರಿನಲ್ಲಿ ಕರಗುವಂತ ರಸಗೊಬ್ಬರಗಳು ಬೇಕಾಗ್ತದೆ. ಹೆಚ್ಚಿನಾಗಿ ಸಾರಜನಕ ಮೂಲದಲ್ಲಿ ನಾವು ಯೂರಿಯಾವನ್ನು ರಸಗೊಬ್ಬರದಲ್ಲಿ ಅಥವಾ ಈ ರಸಾವರಿಗೆ ಉಪಯೋಗಿಸಿಕೊಳ್ಬಹುದು. ಹಾಗೆ ರಂಜಕ ಮೂಲವಾಗಿ ಈ ರಂಜಿಕಾಮ್ಲ ಫಾಸ್ಫೋರಿಕ್ ಆಸಿಡ್ ಅಂತ ಬರುತ್ತೆ ಅದನ್ನ ಬಳಸ್ಕೊಳ್ಬಹುದು. ಹಾಗೆ ಪೊಟ್ಯಾಶ್ ಮೂಲದ ಗೊಬ್ಬರವಾಗಿ ಪೊಟ್ಯಾಶಿಯಂ ನೈಟ್ರೇಟ್ ಹೆಚ್ಚಾಗಿ ಬಳಸ್ಕೊಳ್ಲಿಕ್ಕೆ ಆಗ್ತದೆ. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕು ಏನಂತಂದ್ರೆ ಈ ನೀರಿನಲ್ಲಿ ಈ ರಸಗೊಬ್ಬರಗಳು ಬೆರೆತಾಗ ಅದರ ರಸಸಾರವನ್ನ ಹೆಚ್ಚಿಸುವಂತದ್ದು ಆಗಿರ್ಬೋದು ಅಥವಾ ಕಡಿಮೆ ಮಾಡುವಂತ ರಸಗೊಬ್ಬರಗಳನ್ನ ನಾವು ಬಳಸಿಕೊಡುದು. ಹಾಗೆ ಮುಖ್ಯವಾಗಿ ಇನ್ನೊಂದು ಅಂತಂದ್ರೆ ಇದನ್ನ ರಸಗೊಬ್ಬರಗಳನ್ನ ನಾವು ಹನಿ ನೀರಾವರಿ ಮುಖಾಂತರ ಬಿಡುವುದರಿಂದ ಆ ರಸಗೊಬ್ಬರಗಳೇನಿರುತ್ತೆ ಅದು ಬ್ಲಾಕ್ ಆಗುವಂತದ್ದನ್ನ ಆಗದೇ ಇರುವಂತ ರಸಗೊಬ್ಬರಗಳು ಅಥವಾ ಅದು ಕರಗ್ದೇನೆ ಕೆಳಗಡೆ ಏನು ಉಳಿಯುವಂತ ರಸಗೊಬ್ಬರಗಳೇನಿದೆ ಅಂತದನ್ನ ಬಳಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಬಳಸುವಂತ ವಿಧಾನ. ಆದರೆ ರಸವರಿಯ ಅನುಕೂಲತೆಗಳನ್ನ ನಾವು ನೋಡುದಾದ್ರೆ ಈಗ ಸಾಮಾನ್ಯವಾಗಿ ರಸವರಿ ವಿಧಾನದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ನೀರಿನಲ್ಲಿ ಕರೆಸಿ ಬೇರಿನ ವಲಯಕ್ಕೆ ಕೊಡುವುದರಿಂದ ಬೆಳೆಗೆ ಪೋಷಕಾಂಶಗಳ ದೊರುವಿಕೆ ಅತ್ಯುತ್ತಮವಾಗಿರುತ್ತದೆ. ಹಾಗೆ ಈ ರಸಾವರಿ ಪದ್ಧತಿಯಲ್ಲಿ ಬೆಳೆಗಳಿಗೆ ಬೇಡಿಕೆಗೆ ಅನುಗುಣವಾಗಿ ಅಲ್ಪ ಪ್ರಮಾಣದಲ್ಲಿ ಹಲವು ಬಾರಿ ಪೋಷಕಾಂಶಗಳನ್ನು ಕೊಡುವುದರಿಂದ ಉತ್ತಮ ಬೆಳವಣಿಗೆ ಹಾಗೂ ಇಳುವರಿಯನ್ನು ನಿರೀಕ್ಷಿಸಬಹುದು. ಹಾಗೆ ಪೋಷಕಾಂಶಗಳನ್ನೇನಿರ್ತವೆ ಅದು ಮಣ್ಣಿನಲ್ಲಿ ಪೋಲಾಗುವುದನ್ನು ಕೂಡ ನಾವು ತಡೆಗಟ್ಟಲಿಕ್ಕೆ ಆಗ್ತದೆ. ಈ ಪೋಷಕಾಂಶಗಳು ದ್ರವದ ರೂಪದಲ್ಲಿ ಹನಿ ನೀರಾವರಿ ಮುಖಾಂತರ ಕೊಡುವುದರಿಂದ ಬೇಸಾಯ ವೆಚ್ಚವನ್ನ ನಾವು ಕಡಿಮೆಗೊಳಿಸಲಿಕ್ಕೆ ಆಗ್ತದೆ. ದ್ರವ ರೂಪದ ಪೋಷಕಾಂಶ ಮಣ್ಣಿಗೆ ಒದಗಿಸುವುದರಿಂದ ಗಿಡದ ಬುಡವನ್ನು ಬಿಡಿಸುವಂತ ಅವಶ್ಯಕತೆ ಇರುವುದಿಲ್ಲ, ಹಾಗೂ ಗಿಡದ ಬೇರಿಗೆ ಹಾನಿ ಮಾಡುವಂತ ಸಮಸ್ಯೆ ಕೂಡ ನಾವು ಇಲ್ಲಿ ಕಾಣುವುದಿಲ್ಲ. ಹಾಗೆ ಶೀಘ್ರವಾಗಿ ನೀರು ಬಸಿದು ಹೋಗುವಂತ ಕೆಲವು ಮಣ್ಣಿನಲ್ಲಿಯೂ ಕೂಡ ಈ ಒಂದು ರಸಾವರಿ ಪದ್ಧತಿಯನ್ನ ನಾವು ಬಳಸಿಕೊಳ್ಳಲಿಕ್ಕೆ ಆಗ್ತದೆ. ಶಿಫಾರಸು ಮಾಡಿರುವ ಈ ಪೋಷಕಾಂಶಕ್ಕಿಂತ ನಾವು ಏನು ಶಿಫಾರಸು ಮಾಡಿರ್ತೀವಿ ಅದಕ್ಕಿಂತ 20-40% ಕಡಿಮೆ ಪ್ರಮಾಣದಲ್ಲಿ ನಾವು ರಸಾವರಿ ರೂಪದಲ್ಲಿ ಗಿಡಗಳಿಗೆ ಒದಗಿಸ್ಲಿಕ್ಕೆ ಆಗ್ತದೆ. ಸೊ ಅದರಲ್ಲಿ ನಾವು ಖರ್ಚನ್ನ ಕಡಿಮೆ ಮಾಡಿಸಬಹುದು. ರಸಗೊಬ್ಬರಗಳ ಬಳಕೆಯಲ್ಲಿ ನಾವು 20-40% ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರಿಂದ ಅಲ್ಲಿ ನಮಗೆ ಖರ್ಚಿನ ಉಳಿತಾಯ ಕೂಡ ಆಗ್ತದೆ. ಹಾಗೆ ದ್ರವ ರೂಪದ ರಸಗೊಬ್ಬರಗಳನ್ನ ವೆಂಚುರಿ ಎಂಬ ಒಂದು ಸಾಧನ ಬರುತ್ತದೆ, ಅದನ್ನ ಹನಿ ನೀರಾವರಿ ಪದ್ಧತಿ ಅಳವಡಿಸಿದಂತ ಎಲ್ಲ ರೈತರಲ್ಲೂ ಆ ವೆಂಚುರಿ ಸಿಸ್ಟಮ್ ಇದ್ದೇ ಇರ್ತದೆ. ಅಂತ ಒಂದು ಸಾಧನದ ಮೂಲಕ ಈ ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಗಿಡಗಳಿಗೆ ಪೋಷಕಾಂಶಗಳನ್ನ ಒದಗಿಸಬಹುದು. ಹಾಗೆ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಿರುವಂತೆ ಈ ಕೂಲಿ ಆಳುಗಳ ಸಮಸ್ಯೆ ಹೆಚ್ಚಾಗಿರುತ್ತದೆ. ಹಾಗಾಗಿ ರಸಾವರಿ ಪದ್ಧತಿಯನ್ನ ತೋಟಗಾರಿಕಾ ಬೆಳೆಗಳಲ್ಲಿ, ಅದರಲ್ಲಿಯೂ ನಮಗೆ ಗೊತ್ತಿರುವಂತೆ ಈ ತರಕಾರಿ ಮತ್ತು ಹೂವಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರತೆ ಮತ್ತು ಹೆಚ್ಚು ಕಡಿಮೆ ಅಂತರದಲ್ಲಿ ಬೆಳೆಯುವಂತಹ ತೋಟಗಾರಿಕೆ ಬೆಳೆಗಳಲ್ಲಿ ಈ ಒಂದು ರಸಾವರಿ ಪದ್ಧತಿಯನ್ನು ಅಳವಡಿಸುವುದರಿಂದ ಸಕಾಲದಲ್ಲಿ ಗಿಡಗಳಿಗೆ ಪೋಷಕಾಂಶಗಳನ್ನು ಹಾಗೂ ಕೆಲವಾರು ಮಣ್ಣಿನಿಂದ ಬರುವ ಸಸ್ಯ ರೋಗಗಳನ್ನು ನಿಯಂತ್ರಿಸುವ ಜೀವಾಣುಗಳನ್ನ ಮತ್ತೆ ಸಸ್ಯ ಪ್ರಚೋದಕಗಳೇನಿದೆ ಅದನ್ನು ನೇರವಾಗಿ ಕಡಿಮೆ ಶ್ರಮ ವಹಿಸಿ ಗಿಡಗಳ ಬುಡಗಳಿಗೆ ನೇರವಾಗಿ ಕೊಡಬಹುದು. ಮತ್ತೆ ಇನ್ನೊಂದು ಹೇಳೋದಾದ್ರೆ ಇತ್ತೀಚಿನ ದಿನದಲ್ಲಿ ಈ ನಿಖರ ಬೇಸಾಯ ಪದ್ಧತಿಯಲ್ಲಿ ಈ ರಸಾವರಿ ಪದ್ಧತಿ ಕೂಡ ಒಂದು ಅಂಶವಾಗಿರ್ತದೆ. ಹಾಗಾಗಿ ಹೆಚ್ಚಿನ ತೋಟಗಾರಿಕೆ ಬೆಳೆಗಳಲ್ಲಿ ಈ ರಸಾವರಿ ಅಳವಡಿಕೆ ಇನ್ನು ಮುಂದಿನ ದಿನಗಳಲ್ಲಿ ಆಗುವುದರಲ್ಲಿ ಖಂಡಿತ ಸಂಶಯವಿಲ್ಲ. ನೀವು ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ 9480458083 ಇಲ್ಲಿಗೆ ಸಂಪರ್ಕಿಸಬಹುದು. ರೈತ ಬಂಧುಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಸಿರು ಹೆಜ್ಜೆಗಳು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದ ವಿಜ್ಞಾನಿಯಾದ ಡಾ ಎಚ್ಎಸ್ ಚೈತನ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಇದೀಗ ಕೃಷಿ ಮಾಹಿತಿ ಕೇಳುವರೇ. ಎಲ್ಲ ಜೀವರಾಶಿಗಳ ಬೆಳವಣಿಗೆಗೆ ಪೌಷ್ಟಿಕವಾದಂತಹ ಆಹಾರವು ಅತಿ ಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸುತ್ತವೆ. ಇವುಗಳನ್ನೇ ಎಸೆನ್ಷಿಯಲ್ ನ್ಯೂಟ್ರಿಯಂಟ್ಸ್ ಅಥವಾ ಅಗತ್ಯವುಳ್ಳಂತಹ ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ. ಸಸ್ಯಗಳಿಗೆ ಸುಮಾರು 16 ಪೋಷಕಾಂಶಗಳು ಅವಶ್ಯಕ ಇರುತ್ತದೆ. ಇದರಲ್ಲಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷಿಯಂಗಳನ್ನು ಪ್ರಧಾನ ಪೋಷಕಾಂಶಗಳು ಅಂತಲೂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸತು, ಕ್ಲೋರಿನ್, ಮಾಲಿಬ್ಡಿನಮ್ ಇವುಗಳನ್ನು ಲಘು ಪೋಷಕಾಂಶಗಳು ಅಂತಲೂ ಕೂಡ ಕರೆಯಲಾಗ್ತದೆ. ಸಾಮಾನ್ಯವಾಗಿ ಇಂತಹ ಪೋಷಕಾಂಶಗಳನ್ನು ಗಾಳಿ, ನೀರು ಮತ್ತು ಮಣ್ಣಿನ ಮೂಲಕ ಗಿಡವು ಪಡೆಯುತ್ತದೆ. ಮುಖ್ಯವಾಗಿ ಪ್ರಧಾನ ಪೋಷಕಾಂಶಗಳು ಅಥವಾ ಮ್ಯಾಕ್ರೋನ್ಯೂಟ್ರಿಯಂಟ್ಸ್, ಇವುಗಳಲ್ಲಿ ಸಾರಜನಕವು ಸಸ್ಯಗಳ ಸಸಾರಜನಕ ಅಥವಾ ಪ್ರೋಟೀನ್ ಮತ್ತು ಜೀವದ್ರವ್ಯ ಅಥವಾ ಪ್ರೋಟೋಪ್ಲಾಸಂ ಸಸ್ಯಗಳ ಪತ್ರಹರಿತ್ತಿನ ಪ್ರಮುಖ ಭಾಗವಾಗಿದ್ದು ಸಸ್ಯಗಳ ಬೆಳವಣಿಗೆಗೆ ಹೆಚ್ಚಿನ ಒಂದು ಪಾತ್ರವನ್ನು ನಿರ್ವಹಿಸುತ್ತದೆ. ಆದ್ದರಿಂದ ಈ ಪೋಷಕಾಂಶದ ಅಗತ್ಯ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ರಂಜಕ ಅಥವಾ ಫಾಸ್ಫರಸ್ ಎನ್ನುವಂತಹದ್ದು ಆಮ್ಲೀಯ ಕಿಣ್ವ ಮತ್ತು ಪಚನ ಕಿಣ್ವ ಅಥವಾ ಡೈಜೆಸ್ಟಿವ್ ಎನ್ಝೈಮ್ ಇವುಗಳ ಪ್ರಮುಖವಾದಂತಹ ಭಾಗವಾಗಿದೆ. ಈ ಕಿಣ್ವಗಳು ಸಸ್ಯಕೋಶಗಳ ಜೀವಾಣುಗಳಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ಈ ಪೋಷಕಾಂಶವು ಶರ್ಕರ ಉತ್ಪಾದನೆಯಲ್ಲಿ ಮತ್ತು ಉಸಿರಾಟ ಕ್ರಿಯೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಸಸ್ಯಗಳಲ್ಲಿ ರಂಜಕದ ಕೊರತೆ ಉಂಟಾದರೆ ಸಸ್ಯಗಳ ಉಸಿರಾಟ ಕ್ರಿಯೆಗೆ ಅಡಚಣೆ ಉಂಟಾಗ್ತದೆ, ಬೇರುಗಳ ಬೆಳವಣಿಗೆ ಚೆನ್ನಾಗಿ ಆಗುವುದಿಲ್ಲ. ಪೊಟ್ಯಾಷಿಯಂ ಎನ್ನುವಂತಹದ್ದು ಸಸ್ಯದ ಎಲ್ಲ ಚಟುವಟಿಕೆಗಳಿಗೂ ಮತ್ತು ನಿಯಂತ್ರಿತ ನೀರಿನ ಹರಿವು, ಪಿಷ್ಟದ ಹರಿವು, ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಉಸಿರಾಟ ಕ್ರಿಯೆಗಳಿಗೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಈ ಪೋಷಕಾಂಶದ ಕೊರತೆ ಉಂಟಾದರೆ ಸಸ್ಯಗಳ ಆಹಾರ ಉತ್ಪಾದನೆಗೆ ತೊಡಕುಂಟಾಗ್ತದೆ. ಕ್ಯಾಲ್ಸಿಯಂ ಪೋಷಕಾಂಶವು ಸಸ್ಯಕೋಶಗಳ ಹೊರಮೈ ಮೇಲೆ ಕೇಂದ್ರೀಕೃತವಾಗಿದ್ದು ಬೇರು ಜೀವಕೋಶಗಳ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತದೆ ಮತ್ತು ಸಾರಜನಕ ಜೈವಿಕ ಕ್ರಿಯೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಕ್ಯಾಲ್ಸಿಯಂನ ಕೊರತೆ ಉಂಟಾದರೆ ಸಸ್ಯಗಳ ಬೇರುಗಳು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಹೀರುವುದಕ್ಕೆ ವಿಫಲವಾಗ್ತವೆ. ಮೆಗ್ನೀಷಿಯಂ ಪತ್ರಹರಿತ್ತಿನ ಪ್ರಮುಖ ಭಾಗವಾಗಿದ್ದು

ಪೋಷಣ್ ಮಾಸಾಚರಣೆಯ ಕಾರ್ಯಚಟುವಟಿಕೆಗಳು ಈ ಕುರಿತು ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾ ಬಿ ಉಷಾ, ಜಂಟಿ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 10 ಗಂಟೆಗೆ ಬಾಲವೃಂದ, 11 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, 11:30 ಹಿಂದಿ ಚಿತ್ರಗೀತೆಗಳು, 12:05 ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. 12:30 ಆರೋಗ್ಯ ಸಂಚಿಕೆ, ಮಹಿಳೆಯರ ಮೂತ್ರ ಸಂಬಂಧಿ ಆರೋಗ್ಯ ಸಮಸ್ಯೆಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾ ಸದಾನಂದ ಪೂಜಾರಿ, ಸ್ತ್ರೀರೋಗ ತಜ್ಞರು, ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಅವರಿಂದ ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 13:00 ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ, ಪ್ರಗತಿ ಪಥ, ಆಯುಷ್ಮಾನ್ ಭಾರತ್ ಕುರಿತು ಮಾಹಿತಿ ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 13:20 ಗೀತಲಹರಿ, ಬಿಕೆ ಸುಮಿತ್ರ, ರತ್ನಮಾಲಾ ಪ್ರಕಾಶ್ ಹಾಡಿರುವ ಭಾವಗೀತೆಗಳು. 13:30 ಚಕೋರಿ, ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ.